ಘನಕೃಷಿ ಘನಕೃಷಿ ಹದಿಮೂರನೇ ಪ್ರಕರಣ ಅರಿಶಿಣ ಮೆಣಸಿನ ಗಿಡಗಳು ಅರಿಶಿಣ ಮೆಣಸಿನ ಗಿಡಗಳು ಅರಿಶಿಣ ಮೆಣಸಿನ ಗಿಡಗಳು ಅರಿಶಿಣವು ಈ ದೇಶದಲ್ಲಿ ಮತ್ತು ಸಮಸ್ತ ಪ್ರಾಂತ್ಯಗಳ ತೋಟಗಳಲ್ಲಿ ಗೊಬ್ಬರವನ್ನು ವಿಶೇಷವಾಗಿ ಹಾಕಿದರೆ ಎಲ್ಲಾದರೂ ಬೆಳೆಯುತ್ತದೆ. ಅರಿಶಿಣದ ಪೈರು ಮಾಡುವುದು ಹೇಗೆಂದರೆ, ಭೂಮಿಯ ಬಲವಿದ್ದ ಹಾಗೆ ಉತ್ತಮ ಭೂಮಿಯಾದರೆ ಒಂದು ಎಕರೆ ಭೂಮಿಗೆ 100 ಅಥವಾ ವಿಶೇಷ ಬೆಳೆಯಾದರೆ 125 ಮಣ ಒಣ ಅರಿಶಿಣವು ಹೊರಡುವುದು. ಅರಿಶಿಣವನ್ನು ಹಚ್ಚುವುದಕ್ಕೆ ಶ್ರಮವಾದರೂ ಬಹಳ ಬೇಕಾಗುವುದಿಲ್ಲ. ಅರಿಶಿಣದ ಬೆಳೆಯು ಹಾಳು ಭೂಮಿಯಲ್ಲಿ, ಕಪ್ಪು ಮುರಡಿಗಳಲ್ಲಿ, ಗರುಸು ಮಸಾರೆಗಳಲ್ಲಿ, ಕೆಂಪು ಮಸಾರೆಯಲ್ಲಿ, ಉಸುಕು ಭೂಮಿಯಲ್ಲಿ, ಉಸುಕು ಪಡಿಭೂಮಿಯಲ್ಲಿ, ಎಂಥ ಕನಿಷ್ಠ ಭೂಮಿಯಲ್ಲಿ ಸಹ ತೋಟವನ್ನು ಮಾಡಿದ್ದಾದರೆ, ಯಾವತ್ತೂ ಭೂಮಿಗಳಲ್ಲಿ ಗೊಬ್ಬರದ ಬಲವಿದ್ದರೆ ಸಾಕು, ಅರಿಶಿಣದ ಬೆಳೆ ಆಗುವುದು. ಅರಿಶಿಣದ ಪೈರು ಮಾಡಬೇಕಾದರೆ ಮೊದಲು ಗೊಬ್ಬರವನ್ನು ಹಾಕಿ 2 ಸಾಲು ನೇಗಿಲೆಯನ್ನು ಹೊಡೆದು ಚೆನ್ನಾಗಿ ಹರಗಿ, ಪುನಃ ಗೊಬ್ಬರವನ್ನು ಹಾಕಿ ನೇಗಿಲೆಯನ್ನು ಹೊಡೆದು ಹರಗಿ, ಹೊಲವನ್ನು ಮೆತ್ತಗೆ ಮಾಡಿ ಪುನಃ ಗೊಬ್ಬರವನ್ನು ಹಾಕಿ ತೋಟದಲ್ಲಿ ಮೆಣಸಿನ ಗಿಡಗಳನ್ನು ಹಚ್ಚುವುದಕ್ಕೆ ಬೋದು ಮಾಡಿ ನೀರಿನ ಕಾವಲಿಯನ್ನು ತಿದ್ದಿಕೊಂಡು ಆ ಬೋದಿನ ತಳದಲ್ಲಿ 2 ಮೈಯಲ್ಲಿ ಗೇಣಿಗೊಂದು ಅಥವಾ ಚೋಟಿಗೊಂದರಂತೆ ಅರಿಶಿಣದ ಬೀಜವನ್ನು ಊರಿ ನೀರು ಬಿಡಬೇಕು ಮತ್ತು ಬೋದು ನೆನೆದು ಹಸಿಯಾದ ಮೇಲೆ ಬೋದಿನ ತಲೆಯ ಮೇಲೆ 1.5 ಮೊಳ ಅಂತರವಾಗಿ 2 ಮೆಣಸಿನ ಅಗಿಗಳನ್ನು ಹಚ್ಚಬೇಕು. ಬೀಜದ ಅರಿಶಿಣವೆಂದರೆ ಕುದಿಸದೇ ಇದ್ದ ಅರಿಶಿಣವು. ಅದು ಕುದಿಸಿದ ಮೇಲೆ ನಾಟುವುದಿಲ್ಲ. ಕುದಿಸದೇ ಇದ್ದ ಅರಿಶಿಣದ ರಾಶಿಯಲ್ಲಿ ದೊಡ್ಡ ಗಡ್ಡೆಗಳನ್ನು ಬಿಟ್ಟು ಸಣ್ಣ ಸಣ್ಣ ಬೋಟು ಬೇರುಗಳನ್ನು ಆರಿಸಿ ತುಂಬಿ ಇಟ್ಟರೆ ಅವುಗಳೇ ಬೀಜಕ್ಕೆ ಬರುವವು. ಮೊದಲು ಹರಗಿ ಬೋದು ಮಾಡಿ ಒಣ ಬೋದಿನಲ್ಲಿಯೇ ಬೋದಿನ ತಳದಲ್ಲಿ ಚೋಟಿ ಚೋಟಿ ಅಂತರವಾಗಿ 2 ಮೈಯಲ್ಲಿ ಬೋದಿನ ತಳದಲ್ಲಿ ಅರಿಶಿಣದ ಬೀಜವನ್ನು ಊರಿ ನೀರು ಬಿಡಬೇಕು. ಬೋದುಗಳು ಸಹಿತ ನೀರು ಉಂಡು ಹಸಿಯಾದ ಮೇಲೆ ನಡುವಿನ ಬೋದಿನ ತಲೆಯ ಮೇಲೆ 1.5 ಮೊಳ ಅಂತರವಾಗಿ 2 ಮೆಣಸಿನ ಅಗಿಗಳನ್ನು ಹಚ್ಚಬೇಕು. ಅರಿಶಿಣದ ಬೀಜವನ್ನು ಹಾಕುವ ಕಾಲವು ರೋಹಿಣಿ ಅಥವಾ ಮೃಗಶಿರ ಆರಿದ್ರಿಯವರೆಗೂ ಹಾಕಬೇಕು. ಅರಿಶಿಣದಲ್ಲಿ ಮೆಣಸಿನ ಗಿಡಗಳನ್ನು ಹಚ್ಚಿದರೆ ಮೆಣಸಿನ ಗಿಡದ ಖಾರಕ್ಕೆ ಅರಿಶಿಣದ ಬೆಳೆಯು ವಿಶೇಷವಾಗುವುದು ಮತ್ತು ಅರಿಶಿಣದ ಸನ್ನಿಧಿಯಿಂದ ಮೆಣಸಿನ ಗಿಡಗಳು ಕೆಡದೇ ಇರುವವು. ಅವುಗಳ ಬೆಳೆಯು ಕಾಯಿಗಳು ವಿಶೇಷವಾಗುವವು. ಅರಿಶಿಣದ ಬೆಳೆಯು ಬರುವುದಕ್ಕಿಂತ ಮೊದಲೇ 2-3 ತಿಂಗಳಲ್ಲಿ ಮೆಣಸಿನ ಕಾಯಿಗಳು ಆಗಲಾರಂಭಿಸಿ ಮುಂದೆ 4 ತಿಂಗಳವರೆಗೂ ಕಾಯಿಗಳಾಗುತ್ತಾ ಇರುವವು. ಅರಿಶಿಣವನ್ನು ಬಾಹುಳ್ಯವಾಗಿ ಹಚ್ಚಬೇಕಾದರೆ ಮಡಿಕೆಯ ಸಾಲು ಹಾಸಿ ಸಾಲಿನೊಳಗೆ ಚೋಟಿಗೊಂದು ಬೀಜ ಬೀಳುವಂತೆ ಹಾಕುತ್ತಾ ಹೋಗಬೇಕು. ಆಮೇಲೆ ಚೌಕಾಗಿ ಮಡಿಗಳನ್ನು ಮಾಡಿ ನೀರು ಬಿಡಬೇಕು. ಆ ಮಡಿಗಳಲ್ಲಿಯಾದರೂ ಅಂಗಲಾಗಿ ಮೆಣಸಿನ ಗಿಡಗಳನ್ನು ಹಚ್ಚಬೇಕು. ಅರಿಶಿಣವು ಬಹಳವಾಗಿ ಸರ್ವದಾ ನೀರು ಬಿಡಬೇಕೆಂಬ ಪದಾರ್ಥವಲ್ಲ. ಅದು ಮಳೆಗಾಲ ಸಮಯದಲ್ಲಿ ಹಚ್ಚತಕ್ಕದ್ದಾಗಿ, ಮಳೆಗಾಲ ವಿಶೇಷವಾದರೆ ಮಳೆಯ ಸಹಾಯದಿಂದ ಬೆಳೆಯುವುದು ಅಥವಾ ಸ್ವಲ್ಪ ತಡೆದ ಸಮಯದಲ್ಲಿ ಹಸಿಯಾರದಂತೆ 1-2 ನೀರು ಕಟ್ಟಿಸಿಕೊಂಬುವುದು ಹಾಗೂ ಹದದ ಮೇಲೆ ಹಸಿಯಾರದಂತೆ ನೀರು ಬಿಡುತ್ತಾ ಹೋದರೂ ಉತ್ತಮವೇ ಸರಿ. ಸಮಯವರಿತು ನೆಲವು ಒಣಗದ ಹಾಗೆ ನೀರು ಬಿಡುತ್ತಾ ಹೋದರೆ 3 ತಿಂಗಳಿಗೆ ಮೆಣಸಿನಕಾಯಿಗಳು ಆಗಲಾರಂಭಿಸಿ ಅರಿಶಿಣದ ಬೆಳೆಯೂ ಬರುವುದರೊಳಗೆ ಮೆಣಸಿನಕಾಯಿಗಳು ಕೈಗೆ ಬರುವವು ಮತ್ತು 8 ತಿಂಗಳಿಗೆ ಅರಿಶಿಣದ ಬೆಳೆಯೂ ಬರುವುದು. ಅರಿಶಿಣದ ಸುಗ್ಗಿಯ ಕಾಲವು ಪುಷ್ಯ ಮೊದಲಾಗಿ ಫಾಲ್ಗುಣ ಚೈತ್ರ ವೈಶಾಖದವರೆಗೂ ಇರುವುದು. ಆ ಕಾಲದಲ್ಲಿ ಮೆಣಸಿನ ಗಿಡಗಳನ್ನು ಕಿತ್ತಿ ಹಾಕಬೇಕು. ಅರಿಶಿಣವು ಸ್ವಲ್ಪ ಇದ್ದರೆ ಗುದ್ದಲಿಯಿಂದ ಅಗೆಯಬೇಕು. ಬಹಳವಾಗಿ ಇದ್ದರೆ ಮಡಿಕೆಯನ್ನು ಹೊಡೆದು ಅರಿಶಿಣವನ್ನು ಆರಿಸಿ ರಾಶಿಯನ್ನು ಮಾಡಿ ಇಟ್ಟುಕೊಳ್ಳಬೇಕು. ಅವುಗಳಲ್ಲಿ ಸಣ್ಣ ಸಣ್ಣ ಬೇರುಗಳನ್ನು ಬೇರೆ ಆರಿಸಿ ಬೀಜಕ್ಕೆ ಇಟ್ಟು ಉಳಿದ ಯಾವತ್ತೂ ಅರಿಶಿಣವನ್ನು ಮಣ್ಣು ಹತ್ತದ ಹಾಗೆ ಶೋಧಿಸಿ ಹದವನ್ನು ಹಾಕಿ ಕುದಿಸಿ ಒಣಗಿಸಿ ಆಮೇಲೆ ಬಣ್ಣಕ್ಕೆ ಬರುವ ಹಾಗೆ ಬಣ್ಣ ಹಾಕಿ ಒಣಗಿಸಿ ಮಾರಾಟಕ್ಕೆ ಕೊಡಬೇಕು. ಅರಿಶಿಣವನ್ನು ಕುದಿಸಿ ಹದಕ್ಕೆ ಹಾಕುವುದು ಹೇಗೆಂದರೆ ಒಂದು ಕಡಾಯದಲ್ಲಾಗಲಿ ಒಂದು ಹಂಡೆದಲ್ಲಾಗಲಿ ಅಥವಾ ಒಂದು ಹರಿವೆಯಲ್ಲಾಗಲಿ ಮತ್ತು ಸ್ವಲ್ಪ ಇದ್ದರೆ ಒಂದು ಗಡಿಗೆಯಲ್ಲಾಗಲಿ ಒಲೆಯ ಮೇಲೆ ಇಟ್ಟು ಅದರಲ್ಲಿ ನೀರು ಹಾಕಿ ಆ ನೀರೊಳಗೆ ಆಕಳ ಸಗಣಿಯನ್ನಾಗಲಿ ಎತ್ತುಗಳ ಸಗಣಿಯನ್ನಾಗಲಿ ಹಾಕಿ ಕಲಸಿ ತೆಳ್ಳಗೆ ರಾಡಿಯನ್ನು ಮಾಡಿ ಸಣ್ಣಾಗಿ ಉರಿ ಹಚ್ಚಬೇಕು ಹಾಗೂ ನೀರಿನ ಉಗಿಯು ಹೋಗದ ಹಾಗೆ ಕಡಾಯಕ್ಕಾದರೆ ಬಿದಿರು ಚಾಪೆಯನ್ನು ಮತ್ತು ಹಂಡೆ ಮೊದಲಾದದ್ದರಲ್ಲಿ ಕುದಿಸಬೇಕಾದರೆ ಅವುಗಳ ಬಾಯಿಗೆ ಮತ್ತೇನಾದರೂ ಮುಚ್ಚಬೇಕು. ಆ ನೀರು ಹೊಯ್ದಾಡುವಾಗ ಅನುವರಿತು ಅದರಲ್ಲಿ ಹಿಡಿಯುವಷ್ಟು ಅರಿಶಿಣವನ್ನು ಹಾಕಿ ಕುದಿಸಬೇಕು. ಸಗಣಿಯ ರಾಡಿಯು ಗಟ್ಟಿಯಾದರೆ ಅರಿಶಿಣವು ತಳಕ್ಕೆ ಕೂತು ಕೊತ್ತಿಕೊಳ್ಳಿಯಾಗುವು. ಆದ ಕಾರಣ ಗಟ್ಟಿಯಾದ ಹಾಗೆ ತೆಳ್ಳಗೆ ನೀರು ಮಾಡಿ ಕುದಿಸಬೇಕು. ಒಂದು ವೇಳೆ ನೀರು ಕಡಿಮೆಯಾದರೆ ಮತ್ತೂ ಕಾದ ನೀರು ಹಾಕುತ್ತಿರಬೇಕು. ಅರಿಶಿಣವು ಕುದಿದು ಹದಕ್ಕೆ ಬಂದಿದ್ದನ್ನು ಪರೀಕ್ಷಿಸುವುದು ಹೇಗೆಂದರೆ ಆ ಕಡಾಯದಲ್ಲಿ ಕುದಿಯುವ ಅರಿಶಿಣದ ಬೇರು ಒಂದನ್ನು ತೆಗೆದುಕೊಂಡು ಕಡ್ಡಿಯನ್ನು ಚುಚ್ಚಿ ನೋಡಬೇಕು. ಅದರಲ್ಲಿ ಕಡ್ಡಿಯು ಮೆತ್ತಗೆ ಪಾರಾಗಿ ಹೋದರೆ ಹದಕ್ಕೆ ಬಂದಿರುವುದೆಂದು ತಿಳಿದು ಕುದಿದ ಅರಿಶಿಣವನ್ನು ಗೋರಿಗಳಿಂದ ಎಳೆದುಕೊಂಡು ಜಾರೆಯ ಸೌಟಿನಿಂದ ತೆಗೆಯಬೇಕು. ಅದೇ ನೀರಿನಲ್ಲಿ ಹಸಿಯ ಅರಿಶಿಣವನ್ನು ಸುರಿವಿ ಉರಿಯನ್ನು ಹಚ್ಚಿ ಕುದಿಸಬೇಕು. ನೀರು ಕಡಿಮೆಯಾಗುತ್ತಾ ಬಂದ ಹಾಗೆ ಬಿಸಿ ನೀರನ್ನು ಮತ್ತು ಸ್ವಲ್ಪ ಸಗಣಿಯನ್ನು ಕಲಸಿ ಹಾಕುತ್ತಾ ಕುದಿ ಹದಕ್ಕೆ ಬಂದದ್ದನ್ನು ನೋಡಿ ತೆಗೆಯುತ್ತಾ ಹೋಗಬೇಕು. ಈ ಪ್ರಕಾರ ಯಾವತ್ತೂ ಅರಿಶಿಣಗಳು ಆಗುವವರೆಗೂ ಕುದಿಸಿ ಅವುಗಳನ್ನು ಒಣಗಿಸಿ ರಾಶಿಯಾಗಿ ಹಾಕಿ ಅದಕ್ಕೆ ಹುಳ ಹತ್ತದ ಹಾಗೆ ಬಜೆ ಪುಡಿಯನ್ನು ಹಾಕಿ ಕಲಸಿ ತೆಳ್ಳಗೆ ಹರಹಿ ಒಣಗಿಸಿ ಧಾರಣೆ ಬರುವವರೆಗೂ ತುಂಬಿ ಇಡಬೇಕು. ಅರಿಶಿಣವನ್ನು 4-5 ತಿಂಗಳವರೆಗೂ ಕಡೆಯಲ್ಲಿ ಇಟ್ಟರೆ ಹುಳ ಹತ್ತುವುದೆಂದು ಹಗೆಯಲ್ಲಿ ಹಾಕುತ್ತಾರೆ. ಅರಿಶಿಣವನ್ನು ಹಗೆಯಲ್ಲಿ ಹಾಕಿದರೆ ಕೊಳ್ಳಿ ಹಾಯುವವು. ಈ ಎರಡು ಪ್ರಕಾರದ ಭಯವು ಅರಿಶಿಣವನ್ನು ಬೆಳೆದವರಿಗೆ ಇರುವುದು. ಮೇಲೆ ಇಟ್ಟರೆ ಹುಳ ಹತ್ತುವವು, ಹಗೆಯಲ್ಲಿ ಹಾಕಿದರೆ ಕೊಳ್ಳಿ ಹಾಯುವು ಎಂದು ರಾಶಿ ಆದಾಕ್ಷಣವೇ ಧಾರಣೆ ಇಲ್ಲದಿದ್ದರೂ ಬೇಡಿದ ಹಾಗೆ ಮಾಡುತ್ತಾರೆ. ಆದ ಕಾರಣ ಅರಿಶಿಣವನ್ನು ಇಟ್ಟುಕೊಂಬುವ ಉಪಾಯವನ್ನು ಹೇಳುತ್ತೇನೆ. ಅರಿಶಿಣವನ್ನು ಎಷ್ಟು ದಿವಸ ಇಟ್ಟ ಕಾಲಕ್ಕೂ ಹುಳುಗಳು ಹತ್ತದ ಹಾಗೆ ಮಡಗುವ ಉಪಾಯವು ಹೇಗೆಂದರೆ ಹದಕ್ಕೆ ಹಾಕಿ ಸಿದ್ಧ ಮಾಡಿದ ಅರಿಶಿಣವನ್ನು ತೆಳ್ಳಗೆ ಹರಹಿ ಸ್ವಲ್ಪ ಆರಿಸಿ ಆರಿದ ಮೇಲೆ ಅವುಗಳನ್ನು ಗುಮ್ಮಿಗಳಲ್ಲಾಗಲಿ ಕಣಜಗಳಲ್ಲಾಗಲಿ ಹಾಕಿ ಇಡಬೇಕಾದರೆ ತಳಕ್ಕೆ ಸಣ್ಣ ಉಸುಕು ಹಾಕಿ ಅರಿಶಿಣವನ್ನು ಗೇಣು ಎತ್ತರ ಸುರುವಿ ಅದರ ಮೇಲೆ 4 ಬೆರಳು ಬಜೆಯ ಪುಡಿಯನ್ನು ಉದುರಿಸಿ ಸ್ವಲ್ಪ ಉಸುಕನ್ನು ಹಾಕಿ ಇದರಂತೆ ಮತ್ತೂ ಅರಿಶಿಣವನ್ನು ಉಸುಕನ್ನು ತರತರಕ್ಕೆ ಹಾಕುತ್ತಾ ಅದರ ಮೇಲೆ ಬಜೆಯ ಪುಡಿಯನ್ನು ಉದುರಿಸುತ್ತಾ ಯಾವತ್ತೂ ಅರಿಶಿಣಗಳು ಆಗುವವರೆಗೂ ಹಾಕಿ ಮೇಲೆ 1 ಗೇಣು ಎತ್ತರ ಉಸುಕು ಹಾಕಿ ತುಂಬಿ ಇಟ್ಟರೆ ಎಂದಿಗೂ ಹುಳಗಳು ಹತ್ತದೇ ಇರುವವು. ಹೀಗೆ ಮಾಡದಿದ್ದರೆ ಹುಳಗಳು ಹತ್ತುವವು. ಅದು ಕಾರಣ ಅರಿಶಿಣವನ್ನು ತುಂಬಿ ಇಡಬೇಕಾದರೆ ಹಿಂದೆ ಹೇಳಿದ ಹಾಗೆ ಉಸುಕು ಹಾಕಿ ತುಂಬಿ ಇಡಬೇಕು. ಮತ್ತು ಮಾರಾಟದ ಸಮಯ ಬಂದರೆ ಅರಿಶಿಣವನ್ನು ಕಡೆಗೆ ತೆಗೆದು ಒಂದು ಕಡಾಯದಲ್ಲಾಗಲಿ ಇಲ್ಲವೇ ಒಂದು ಕೇಲದಲ್ಲಾಗಲಿ ನೀರು ಹಾಕಿ ಆ ನೀರಿನಲ್ಲಿ ಚಲೋ ಅರಿಶಿಣದ ಹಿಟ್ಟು ಹಾಕಿ ಕಲಸಿ ಒಂದು ಬಿದಿರ ಹೊಸಪುಟ್ಟಿಯಲ್ಲಿ ಅರಿಶಿಣವನ್ನು ಹಾಕಿ ಎದ್ದಿ ತೆಗೆದು ಆರಿಸಿದರೆ ಬಣ್ಣವಾಗುವುದು. ಆಮೇಲೆ ಅವುಗಳನ್ನು ಚೀಲಗಳಲ್ಲಿ ತುಂಬಿ ಮಾರಾಟಕ್ಕೆ ಕಳುಹಿಸಬೇಕು, ಇಲ್ಲವೇ ಕೆಲವು ದಿವಸ ಇಟ್ಟು ಮಾರಿದರೂ ಬರುತ್ತದೆ. ರೈತ ಬಾಂಧವರೇ, ಈ ತನಕ ಈ ಪ್ರಕರಣದೊಳಗ ಅರಿಶಿಣ ಬೆಳೆಯ ಕುರಿತು ಮಾಹಿತಿಯನ್ನ ಮಾಡಿಕೊಂಡಿದ್ರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣ. ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ.

ಬೇದರಿ ನಿಂತಾಳ ಇದುವರೆಗೆ ಪರಿಸರ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಹಳ್ಳಿ ಹೊಸೂರು ಗ್ರಾಮದ ಲಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಸುರೇಂದ್ರ ಮುನೇಂದ್ರ ಸೈವಕ ಭುಜಗ ಭೂಷಣ ಭವ್ಯ ಶಿವನ ಕಾದ ಇರ್ತವು ದ್ವಾರ ಪಾಲಕರಿರುವ ಬ್ರಹ್ಮ ಪುರ ಜನರೆಲ್ಲ ಬಂದು ಶಿವನ ಸೇವಿಯಳಿರವರೆಂದ ಬೆದರಿ ಪಾತಕ ಹೂಡು ಬಿಟ್ಟು ನೋಡುವುದು